ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದ್ರ ಜೊತೆಗೆ ಪ್ರಶ್ನೆಗಳ ಉತ್ತರ ಹೇಳ್ಬೋದು. ವ್ಯತ್ಯಾಸ ಆಯಿತು. ಬೋಪಯ್ಯನವರಿಗೆ ಪ್ರಶ್ನೆ ಕೇಳ್ತಾ ಇದ್ವಿ, ಕೂರ್ಗ್ ಎಕ್ಸೆಲ್ ಎಂಬುದು ಯಾವ ಬೆಳೆಯ ತಳಿ? ಅದಕ್ಕೆ ಪೂರ್ವಕವಾಗಿ ಇನ್ನೊಂದು ಪ್ರಶ್ನೆ ಇದೆ, ಯಾರು ಹೇಳ್ತೀರಿ ನೋಡೋಣ. ಈ ಕರೆಯಲ್ಲಿ ಯಾರು ಬರ್ತೀರಿ, ಉತ್ತರ ಹೇಳಿಲ್ಲ ಅಂದರೆ ನಾವೇ ಪ್ರಸ್ತಾಪ ಮಾಡ್ತೀವಿ, ಮತ್ತು ಇನ್ನೊಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತೀವಿ, ನೋಡೋಣ. ಕರೆಗಳನ್ನು ಮಾಡ್ತದೆ ರೀ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಯಾರು ತಾವು? ಸರಿಯಾಗಿ ಕೇಳ್ತಾ ಇಲ್ಲ, ಹೆಸರೇನಂದ್ರಿ? ಗಣಪತಿ. ಮೇಕೇರಿ ಅಂದ್ರನ್ನ? ಗಣಪತಿಯವರು ಮೇಕೇರಿಯಿಂದ. ಹೌದು ಹೌದು, ಬರ್ತೀನಿ ಹೇಳಿದ್ರೆ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೆ. ಹೌದಲ್ವಾ, ನೀವೆಲ್ಲ ಸೋಮಪೇಟೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ಬಂದಿಲ್ಲ. ಹಾಗಾದ್ರೆ ಈ ಗುರುವಾರ ನಿಮ್ಮನ್ನ ಭೇಟಿ ಮಾಡ್ತೀವಿ, ನಿಮ್ಮ ದರ್ಶನ ಆಗುತ್ತೆ. ಹೌದು ಹೌದು, ಮೇಕೇರಿ ಕಡೆಗೆ ಬಂದಿದ್ದೀವಿ. ಹೌದು ಹೌದು, ನಿಮ್ಮ ನಿಮ್ಮ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ಬಿಡಿ, ಅಥವಾ ಇಲ್ಲಿ ಬರ್ಕೊಂಡಿದ್ದೀವಿ. ಇನ್ನೊಂದು ಸಾರಿ, 8277 2 6 4 7 5 0. ಓಕೆ, ಸರಿನೆ, ಮಾತಾಡೋಣ, ತೊಂದರೆ ಇಲ್ಲ. ಗಣಪತಿ ಅವ್ರು ಈಗ ಏನು ಕೆಲಸಗಳನ್ನು ಮಾಡ್ತಾ ಇದ್ರಿ, ಏನು ಕೆಲಸಗಳನ್ನು ಮಾಡ್ತಾ ಇದ್ರಿ ಈಗ? ಓಹೋ, ಭತ್ತದ ಕಟಾವು ನಡೀತಾ ಇದೆಯಾ? ನಿಮ್ಮ ನಿಮ್ಮ ಧ್ವನಿ ಚೆನ್ನಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಒಂದು ಒಳ್ಳೆ ಜಾಗದಲ್ಲಿ ನಿಂತ್ಕೊಂತೀರ ಕೂತ್ಕೊಂತೀರ ನೋಡಿ. ಹೌದಲ್ವಾ, ಒಳ್ಳೇದು ಒಳ್ಳೇದು, ಖುಷಿ ಆಯ್ತು. ಚೆನ್ನಾಗಿದ್ಯಾ ಈ ಸಾರಿ ಪೈರು? ಚೆನ್ನಾಗಿತ್ತು. ಅದು ನಾನು ಕಾಂಪಿಟೇಷನ್ ಕೊಟ್ಟಿದ್ದೀನಿ ಡೌಟ್ ಲೆವೆಲ್, ಹೆಚ್ಚಿನ ಬರ್ತದೆ ಹೇಳಿದ್ದಾರೆ ಕೃಷಿ ಇಲಾಖೆಯವರು. ಒಳ್ಳೇದು ಒಳ್ಳೇದು. ಪ್ರಶ್ನೆ ಕೇಳ್ತಾ ಇದ್ವಿ, ಆಮೇಲೆ ನಿಮ್ಮ ಜೊತೆಗೆ ನಾವು ಭೇಟಿ ಮಾಡಿ ಮಾತಾಡ್ತೀವಿ, ನಿಮ್ಮ ಅನುಭವಗಳನ್ನು ಧ್ವನಿ ಮುದ್ರಣ ಮಾಡ್ಕೊಳ್ತೀವಿ. ಈ ಗುರುವಾರ ಬಂದೇ ಬರ್ತೀವಿ, ಏನಾದರೂ ವ್ಯತ್ಯಾಸ ಆದರೆ ತಮಗೆ ತಿಳಿಸ್ತೀವಿ. ಕೂರ್ಗ್ ಎಕ್ಸೆಲ್ ಅನ್ನೋದು ಯಾವ ಬೆಳೆಯ ತಳಿ ಅಂತ ಕೇಳ್ತಾ ಇದ್ದೀವಿ. ಭತ್ತ ಅನ್ನೋದು ಅಲ್ಲ, ಭತ್ತದ ತಳಿ ಅಲ್ಲ. ಹೌದು, ಕಾಳು ಮೆಣಸಿನ ತಳಿ. ಕಾಳು ಮೆಣಸಿನ ತಳಿ, ಕಾಳು ಮೆಣಸಿನ ತಳಿ. ಹೌದು, ಕಾಳು ಮೆಣಸಿನ ತಳಿ. ಇದನ್ನ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರ ಇದೆಯಲ್ಲ ಅವರ. ಹೌದು, ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರ ಹತ್ತೂರು ಫಾರಂನಲ್ಲಿ ಈ ತಳಿಯನ್ನ ಚೆನ್ನಾಗಿ ಅಭಿವೃದ್ಧಿಪಡಿಸಿ ವಿತರಣೆ ಮಾಡ್ತಾ ಇದೆ. ಹೌದು ಹೌದು, ನಿಮ್ಮ ನಿಮ್ಮ ಧ್ವನಿ ಯಾಕೋ ಚೆನ್ನಾಗಿ ಕೇಳ್ತಾ ಇಲ್ಲ, ಮಾತಾಡೋಣ ಮಾತಾಡೋಣ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಅನುಭವಿ ರೈತರು ಕೊಡಗಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಇದ್ದೀರಿ, ನಿಮ್ಮ ವಿಚಾರಗಳನ್ನು ನಮಗೆ ತಿಳಿಸಿದರೆ ಮತ್ತಷ್ಟು ರೈತರಿಗೆ ತಿಳಿಸಲಿಕ್ಕೆ ಅನುಕೂಲ ಆಗ್ತದೆ, ಪ್ರಸಾರ ಮಾಡಲಿಕ್ಕೂ ನಾವು ಕಾರ್ಯಪ್ರವೃತ್ತರಾಗ್ತೀವಿ. ವ್ಯತ್ಯಾಸ ಆಯಿತು. ಬರುವ ದಿನಗಳಲ್ಲಿ ನಿನ್ನೆ ಒಳ್ಳೊಳ್ಳೆ ರೈತರ ಅನುಭವಗಳನ್ನು ಧ್ವನಿಮುದ್ರಣ ಮಾಡ್ಕೊಂಡು ಬಂದಿದ್ದೀವಿ, ನೀವು ಆಲಿಸಿದರೆ ಖುಷಿ ಆಗ್ತದೆ, ನಿಮ್ಮ ಜೀವನಕ್ಕೂ ಅನುಕೂಲ ಆಗ್ತದೆ. ನಮಸ್ಕಾರ, ಯಾರು ತಾವು? ನಾನು ಸರ್, ಗಣೇಶ್ ಕುಮಾರ್. ಗಣೇಶ್ ಕುಮಾರ್ ಅವರು ಎಲ್ಲಿಂದ? ಕೋತೂರು ಸರ್. ಹೌದು, ಕಟಾವು ಮುಗಿತಾ ಗಣೇಶ್ ಕುಮಾರ್ ಅವರೇ? ಕಟಾವು ಒಂದು ಅರ್ಧ ಭಾಗ ಮಾಡಿದೆ ಸರ್. ಹೌದಾ, ಹ್ಞೂ ಹ್ಞೂ. ಹೇಗಿದೆ ಫಸಲು? ಪರವಾಗಿಲ್ಲ ಸರ್, ನಾನು ಖರ್ಚು ಮಾಡಿದ್ದೆಲ್ಲ ಬಂದಿದೆ. ಹಾಂ ಹಾಂ, ಮತ್ತೆ ಸ್ವಲ್ಪ ಇದೆ, ಬೆನಿಫಿಟ್ ಇದೆ ಅಲ್ವಾ? ಇನ್ನು ಬಾಕಿ ಇರೋದು ಒಂದು 40 ಕ್ವಿಂಟಲ್ ಭತ್ತ ಆಗ್ಬೋದು ಸರ್. ಹೋ ಹೋ ಹೋ, ಕೈಗೆ ಉಳಿತದೆ, ಕೈಗೆ ಉಳಿತದೆ ಅಲ್ವಾ? ಉಳಿತದೆ, ಹೇಗೂ ಉಳಿತದೆ. ಹಾಂ ಹಾಂ ಹಾಂ, ಒಳ್ಳೇದು ಒಳ್ಳೇದು. ನೋಡಿ ಹೇಳಿ ಇನ್ನೊಂದು ಸಾರಿ ನಮ್ಮ ಶ್ರೋತೃಗಳಿಗೆ, ಈ ಸಾರಿ ಎಷ್ಟು ಭತ್ತವನ್ನು ಬೇರೆಯವ್ರ ಜಮೀನಲ್ಲಿ ಬೆಳೆದಿರಿ ಸರ್? ಈ ಸಾರಿ ನೀವು ಬೇರೆಯವರ ಗದ್ದೆಯನ್ನು ಗುತ್ತಿಗೆ ತೆಗೆದುಕೊಂಡು ಬೆಳೆದಿರಲ್ಲ, ಎಷ್ಟು ಎಕರೆ, ಎಷ್ಟು ವಿಸ್ತೀರ್ಣ? ಒಂದು 12 ಎಕರೆ. 12 ಎಕರೆ, ನೋಡಿ ಆಶ್ಚರ್ಯ ಆಗ್ತದೆ, ಆನಂದನೂ ಅನಿಸುತ್ತೆ ನಮಗೆ. ಒಂದೆಕರೆ ಎರಡೆಕರೆ ಗದ್ದೆ ಇದ್ರೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹಾಳು ಬಿಟ್ಟಿರೋರು ಇದ್ದಾರೆ. ನೀವು 12 ಎಕರೆ ಬೇರೆಯವರ ಗದ್ದೆಯನ್ನು ಗುತ್ತಿಗೆ ತೆಗೆದುಕೊಂಡು ಮಾಡ್ತಾ ಇದ್ದೀರಲ್ಲ, ನಿಮಗೆ ದೊಡ್ಡ ಶರಣು. ಇದೇ ಆಸಕ್ತಿ ಇರಲಿ, ಈ ರೀತಿಯ ಒಂದು ಆಸಕ್ತಿ ಬೇರೆಯವರಲ್ಲಿ ಮೂಡಿದರೆ ಎಷ್ಟೋ ಪಾಳು ಬಿದ್ದ ಜಾಗಗಳು ಹಸಿರಿನಿಂದ ಕಂಗೊಳಿಸ್ತವೆ, ಅನೇಕರಿಗೆ ಉದ್ಯೋಗವನ್ನು ಕೊಡ್ತವೆ, ಅನುಕೂಲಗಳನ್ನು ಮಾಡಿಕೊಡ್ತವೆ. ಈಗ ತಾನೇ ಪ್ರದೇಶ ಸಮಾಚಾರ ಹೇಳುದು ಸರ್, ಬೆಳೆ 2060 ಸಾಧಾರಣ ಭತ್ತಕ್ಕೆ ಆಯ್ತದೆ ಅಂತ ಲೆಕ್ಕದಲ್ಲಿ ಬೆಳಿಬಹುದು ಸರ್ ಅಲ್ವಾ? ಪ್ರಶ್ನೆ ಕೇಳ್ತಾ ಇದ್ವಿ, ಕೂರ್ಗ್ ಎಕ್ಸೆಲ್ ತಳಿ, ಕಾಳುಮೆಣಸಿನ ತಳಿ ಅನ್ಕೊಂಡು ಉತ್ತರ ಮಾತಾಡ್ತಾ ಪ್ರಸ್ತಾಪ ಮಾಡಿದ್ವಿ. ಇದು 100 ಕಿಲೋಗ್ರಾಮ್ ಹಸಿ ಕಾಳುಮೆಣಸು ಒಣಗಿಸಿದ್ರೆ, ಕಾಳುಗಳನ್ನು ಒಣಗಿಸಿದ್ರೆ ಎಷ್ಟು ಒಣಗಿದ ಕಾಳುಮೆಣಸು ಸಿಗುತ್ತೆ ಈ ಒಂದು ತಳಿಯಲ್ಲಿ? ಸರ್ 200 ಗ್ರಾಮ್ ಬರುತ್ತೆ ಸರ್. ಅಲ್ಲ, 100 ಕಿಲೋಗ್ರಾಮ್. 100 ಕಿಲೋಗ್ರಾಮ್, 100 ಕೆಜಿ. 100 ಕೆಜಿ ಒಣಗಿಸಿದ್ರೆ ಒಂದು 30 ಕಿಲೋಗ್ರಾಮ್ ಬರುತ್ತೆ ಅಷ್ಟೇ. ಹಾ, ಇದರಲ್ಲಿ ಇನ್ನೂ ಹೆಚ್ಚಿಗೆ ಬರುತ್ತೆ ಗಣೇಶ್ ಕುಮಾರ್. 38-40 ಕಿಲೋಗ್ರಾಮ್ ಒಣ ಕಾಳುಮೆಣಸು ಕೂರ್ಗ್ ಎಕ್ಸೆಲ್ ತಳಿಯಲ್ಲಿ ಸಿಗುತ್ತೆ. ಲೀಟರ್ ತೂಕ ಎಷ್ಟಿರ್ಬೋದು ಅಂತ ಹೇಳ್ತೀರಿ ಇದರಲ್ಲಿ? ಹಾ, 1 ಲೀಟರ್ ತೂಕ ಒಣಗಿಸಿದ್ಮೇಲೆ. ಬೇರೆ ಬೇರೆ ತಳಿಗಳಲ್ಲಿ ನೀವೆಲ್ಲ ಬೆಳಿತೀರಲ್ಲ ಅಥವಾ ನೀವು ಬೇರೆಯವ್ರು ನೋಡಿದಿರಲ್ಲ, ಎಷ್ಟು ಬರುತ್ತೆ? ಇಲ್ಲ ಸರ್, ಬರೋದಿಲ್ಲ, 25-30 ರೊಳಗೇನೆ. ಇಲ್ಲ, ಲೀಟ್ರ್ ತೂಕ ಅಂದ್ರೆ 1 ಲೀಟ್ರ್ ಹಸಿ ಕಾಳುಮೆಣಸನ್ನ ಒಣಗಿಸಿದ್ರೆ ಎಷ್ಟು ತೂಕ ಬರುತ್ತೆ ಅನ್ನೋದು ಒಂದು ಲೆಕ್ಕ. ಅದು 1 ಲೀಟ್ರ್ ಅಂದ್ರೆ ಈಗ 1 ಕೆಜಿ ಲೆಕ್ಕನೇ ಬಂತಲ್ಲ ಸರ್. ಹಾ, ಆಯ್ತು. ಒಣಗಿಸಿದ್ಮೇಲೆ? ಒಣಗಿಸಿದ್ಮೇಲೆ 300 ಗ್ರಾಮ್ ಅಷ್ಟೇ. ಇಲ್ಲ ಇಲ್ಲ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ 1 ಲೀಟ್ರಿಗೂ 1 ಕೆಜಿಗೂ. 1 ಲೀಟ್ರ್ ತೂಕ ಇದರಲ್ಲಿ ಒಣಗಿದ್ದು 600 ಗ್ರಾಮು ಮೀರುತ್ತೆ. ಹಾ ನೋಡಿ, ಕಾಳಿನ ತೂಕ ಚೆನ್ನಾಗಿರುತ್ತೆ. ಈಗ ಜೇನುತುಪ್ಪನು ಅಷ್ಟೇ, 1 ಲೀಟ್ರ್ 1 ಕೆಜಿ ಬೇರೆ ಬೇರೆನೆ. ಕ್ಯಾನ್ ಅರ್ಧ ಆಗುವಾಗ ಅದು 4.5 ಕೆಜಿ ಬಂದ್ಬಿಡುತ್ತೆ ಸರ್. ಓಹೋ, 5 ಲೀಟರ್ ಕ್ಯಾನು 4.5 ಕೆಜಿ ಬಂತು. ನೋಡಿ ನೋಡಿ, ಕ್ಯಾನ್ ಅರ್ಧಕ್ಕೆ. ಹೌದು, ತೂಕ ಬರುತ್ತೆ. ಒಳ್ಳೆ ತೂಕ, ಮರಳಿದ್ದಂಗೆ. ಒಳ್ಳೇದು ಗಣೇಶ್ ಕುಮಾರ್, ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಕೆಳಗ್ರೆ ಮನಸ್ಸು ಇದ್ರೆ ಏನೆಲ್ಲ ನಾವು ನೀವು ಮಾಡ್ಬೋದು. ಕಷ್ಟ ಅನ್ಕೋಬೇಡಿ, ಪ್ರೀತಿಯಿಂದ ನೀವು ಭಾಗಿಯಾದರೆ ಎಂಥ ಕಷ್ಟದ ಕೆಲಸಗಳನ್ನು ಬಹಳ ಚೆನ್ನಾಗಿ ನಿಭಾಯಿಸಬಲ್ಲರಿ. ಅದರಲ್ಲೂ ನಾವು ಹುಟ್ಟಿದಾಗಲಿಂದ ಕೃಷಿಯಲ್ಲೇ ಬೆಳೆದರೂ ಆತಂಕಕ್ಕೊಳಗಾಗಬಾರದು, ಏರುಪೇರುಗಳು ಇದ್ದೇ ಇರ್ತವೆ, ಬೆಲೆ ವ್ಯತ್ಯಾಸವೂ ಆಗಿಂದಾಗೆ ಕಾಣಿಸ್ತಾ ಇರುತ್ತೆ. ಕೆಲವೊಂದು ಸಾರಿ ನಾವು ಅಂದ್ಕೊಳ್ಳೋದಕ್ಕಿಂತ ಅತ್ಯುತ್ತಮದ ಬೆಲೆ ಲಭಿಸೋದಿದೆ, ಕೆಲವೊಂದು ಸಾರಿ ಪಾತಾಳಕ್ಕೆ ಹೋಗೋದಿದೆ. ಹೆದರಬಾರದು, ಬಂದಾಗ ಸ್ವಲ್ಪ ಕೂಡಿಡಬೇಕು, ಇಲ್ಲದಾಗ ಖರ್ಚು ಮಾಡಬೇಕು, ಏನು ಮಾಡೋದಲ್ವಾ? ಮುಂದಿನ ಕರೆ, ವ್ಯತ್ಯಾಸ ಆಯಿತು. ಮಾತಾಡಿ ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ, ಹಾಗೆ ನಿಮ್ಮೊಡನೆ ಸಂವಾದ. ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬೋದು, ಹಾಗೆ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ವ್ಯತ್ಯಾಸ ಆಯ್ತು ಅಂದರೆ ಉತ್ತರ ಸಿಗುತ್ತೆ, ಏನೂ ತೊಂದರೆ ಇಲ್ಲ. ಕರೆಗಳನ್ನು ಮಾಡ್ತದೆ ರೀ, ನೋಡೋಣ. ವ್ಯತ್ಯಾಸ ಆಯಿತು. 08-2-7-2-2-0-0-0-6 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಇವತ್ತಿನ ಕೃಷಿ ಸಿರಿ, ಹಾಗೆ ಬೇರೆ ಬೇರೆ ದಿನಗಳಲ್ಲಿ ಬಿತ್ತರವಾಗುವ ರಸಪ್ರಶ್ನೆ ಕಾರ್ಯಕ್ರಮ, ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಈ ಸಂಖ್ಯೆ ಸಿಗ್ತಾ ಇರುತ್ತೆ. ಗಮನಿಸ್ಕೊಳ್ಳಿ, 2-0-0-0-0-6. ಕಿಸಾನ್ ವಾಣಿಯಲ್ಲಿ ನಾಳೆ ಮತ್ತು ನಾಡದ್ದು ತಾಕೇರಿಯ ಮುತ್ತಣ್ಣ ಅವರು ಕೃಷಿಕರಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಎಷ್ಟು ಚೆನ್ನಾಗಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದನ್ನು ಮಾತನಾಡ್ತಾರೆ. ಅವರು ಊರಿನ ಅಭಿವೃದ್ಧಿ ಅಲ್ಲದಲ್ಲೇ ಸಾಮಾಜಿಕ ಕೆಲಸದಲ್ಲೂ ತೊಡಗಿಸಿಕೊಂಡು ತಮ್ಮ ವೈಯಕ್ತಿಕ ಜೀವನದಲ್ಲೂ ಚೆನ್ನಾಗಿದ್ದಾರೆ. ತೋಟ ಚೆನ್ನಾಗಿದೆ, ಅವರ ಬದುಕು ಹಿತವಾಗಿದೆ. ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಮತ್ತು ಊರಿನ ಸೌಲಭ್ಯಗಳನ್ನು ಸುಧಾರಣೆ ಮಾಡೋ ನಿಟ್ಟಿನಲ್ಲಿ ಭಾಗಿಯಾಗಿದ್ದಾರೆ. ಅವರ ಅನುಭವದ ಕಥನ ನಾಳೆ ಮತ್ತು ನಾಡದ್ದು ಕಿಸಾನ್ವಾಣಿಯಲ್ಲಿ ಬಿತ್ತರವಾಗ್ತಾ ಇದೆ. ಇನ್ನು ಶುಕ್ರವಾರ ಕೊಡಗನ್ನು ಸೇರಿಕೊಂಡು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಚರ್ಮ ಗಂಟು ರೋಗ ಜಾನುವಾರುಗಳಿಗೆ ಕಾಣಿಸ್ಕೊಂಡಿದೆಯಲ್ಲ, ಕೆಲವಾರು ಕಡೆ ಜಾನುವಾರುಗಳು ಸತ್ತಿದ್ದಾವೆ, ನಮ್ಮಿಂದ ದೂರವಾಗಿದ್ದಾವೆ. ಆ ರೀತಿಯ ಕಾಯಿಲೆ ಇದು. ಅದಕ್ಕಾಗಿ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಪಶುಪಾಲನೆ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತಜ್ಞರಾಗಿರುವ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಎಸ್ ಸಿ ಸುರೇಶ್ ಅವರು ಮಾತನಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲೂ ಅವರ ಇನ್ನಷ್ಟು ಮಾಹಿತಿಯನ್ನು ನಾವು ಪ್ರಸಾರ ಮಾಡ್ತಿದ್ದೀವಿ. ಈ ಚಳಿಗಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ ರೈತರು ಏನು ಕೆಲಸಗಳನ್ನು ಮಾಡಬೇಕು, ವಿಶೇಷವಾಗಿ ಜಾನುವಾರು ಸಾಕಾಣಿಕೆಗೆ ಸಂಬಂಧಿಸಿದಂತೆ, ಈ ಬಗ್ಗೆ ಒಳ್ಳೆ ವಿವರಗಳನ್ನು ಸಲಹೆಗಳನ್ನು ನೀಡ್ತಿದ್ದಾರೆ. ತಪ್ಪದೆ ಆಲಿಸ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ರೇಡಿಯೋ ಕೇಳೋ ಅಭ್ಯಾಸವನ್ನು ಹೆಚ್ಚಿಗೆ ಮಾಡೋ ನಿಟ್ಟಿನಲ್ಲಿ ನೀವು ಭಾಗಿಯಾಗ್ಬೋದು. ರೇಡಿಯೋಗಳನ್ನು ಖರೀದಿ ಮಾಡಿ ಕಾಣಿಕೆಯಾಗಿ ಕೊಡಿ, ಅಥವಾ ಯಾವ ಬೆಲೆಯಲ್ಲಿ ತೆಗೆದುಕೊಳ್ತೀರೋ ಆ ಬೆಲೆಯಲ್ಲಿ ಕೊಡ್ಬೋದು, ಅಥವಾ ನಿಮ್ಮ ಆಸಕ್ತಿಗೆ ತಕ್ಕಂತೆ ಅವುಗಳನ್ನು ವಿತರಣೆ ಮಾಡ್ಬೋದು. ಕೆಲವೊಬ್ಬರು ಮನೆಯಲ್ಲಿ ಎರಡೆರಡು ಮೂರು ರೇಡಿಯೋಗಳನ್ನು ಇಟ್ಕೊಂಡು ಆಲಿಸ್ತಾ ಇರ್ತೀರಿ, ಪ್ರೀತಿಯಿಂದ ಬೇರೆಯವ್ರಿಗೂ ಕೊಡ್ತೀರಿ. ನಮಸ್ಕಾರ, ಯಾರು ತಾವು? ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ. ನಂದಕುಮಾರ್. ನಂದಕುಮಾರ್ ಅವರು ಚೇಲಾವರ ಅಲ್ವಾ? ಹಾ ಹಾ. ಈ ಸಾರಿ ವೆನಿಲ್ಲಾ ಏನ್ ಅನ್ಸುತ್ತೆ? ವೆನಿಲ್ಲಾ ಚೆನ್ನಾಗಿದೆ ಸರ್, ಕೊಟ್ಟಿದ್ದೀವಿ ಸರ್, ಒಂದು 22,500 ಸಿಕ್ಸ್ತೆ. ಓಹೋ, 22,500 ಎಷ್ಟಕ್ಕೆ? ಒಂದು 25 ಕೆಜಿ ಇತ್ತು ಸರ್. ಓಹೋ, ಹಸಿದ? ಹಾ, ಹಸಿದು ಸರ್, ಹಸಿದು ಸರ್. ಓಹೋ, ಅಂದ್ರೆ ಯಾವ ಬೆಲೆಯಲ್ಲಿ ಸಿಕ್ಕಂಗಾಯ್ತು? ಯಾವ ಬೆಲೆ ಸಿಕ್ಕಂತಾಯ್ತು ನಿಮಗೆ? ಒಂದು 950 ಸರ್. ಓಹೋ, ಹೋದ ವರ್ಷ ಎಷ್ಟು ಆಗಿತ್ತು ನಂದಕುಮಾರಣ? ಏನ್ ಸರ್? ಹೋದ ಸಾರಿ ಬೆಲೆ ಹೇಗಿತ್ತು ಹಸಿದಕ್ಕೆ? 1,250 ಸರ್. ಓಹೋ, ಈ ಸಾರಿ ಯಾಕೆ ಕಡಿಮೆ ಆಯ್ತು ಅಂತ ವೆನಿಲ್ಲಕ್ಕೆ? ಕಡಿಮೆ ಅಂತ ಹೇಳಿದ್ರೆ ಅದು ವಿಪರೀತ ಬೆಳೆದ್ರೆ ಮತ್ತೆ ಕಾಯಿ ಚೆನ್ನಾಗಿರ್ಬೇಕು, ಕಾಯಿ ಕೆಲವು ಒಂಥರ ಅಷ್ಟು ಚೆನ್ನಾಗಿಲ್ಲ, ಮಳೆ ಜಾಸ್ತಿ ಜಾಸ್ತಿ ಆಯ್ತದೆ. ಅದು ಕಾಯಿ ಚೆನ್ನಾಗಿದ್ರೆ ಸ್ವಲ್ಪ ಬೆಲೆ ಜಾಸ್ತಿ ಸಿಗುತ್ತೆ, 800-850 ಈಗ ಹೋಗ್ತದೆ. ಈಗ ಒಂದ್ 2 ವರ್ಷದಿಂದ 2,500-3,000 ರೂಪಾಯಿ ಸಿಕ್ಕಿರ್ಬೇಕು ನಿಮ್ಗೆ ಅಲ್ವಾ? ಇಲ್ಲ, ನನಗೆ 1,650 ಸಿಗ್ತದೆ. ಓಹೋ, ಅದಕ್ಕಿಂತ ಮೊದಲು ಇತ್ತು ನಮಗೆ, ಅದರದ್ದು 5 ಚೀಲ ನಾವು ಸಿಕ್ಕಿದಷ್ಟು ಚೀಲ ಲೆಕ್ಕದಲ್ಲಿ ಕೊಟ್ಟಿದ್ದು ಇದೆ. ನೋಡಿ, 22,500 ರೂಪಾಯಿ ವೆನಿಲಾದಿಂದ ಸಿಕ್ಕಿದೆ. ಇನ್ನು ಕಾಫಿ, ಕಾಳ್ಮೆಣಸು, ಏಲಕ್ಕಿ ಅದನ್ನೆಲ್ಲ ಇಟ್ಕೊಳ್ತೀರಿ, ಜೇನನ್ನು ಸಾಕೊಳ್ತೀರಿ ಅಲ್ವಾ? ಹೌದು ಸರ್, ಹೌದು ಸರ್. ಭತ್ತ ಹಾಕಿದೀವಿ ಸರ್, ಭತ್ತ ಕಟಾವು ಮಾಡ್ಬೇಕು ಸರ್, ಮಳೆ ಬೇರೆ ಹಿಡ್ಕೊಂಡಿದೆ ಸರ್. ಓಹೋಹೋ, ನಿಮ್ಮಲ್ಲಿ ಈಗ ಮಳೆ ಬರ್ತಾ ಇದೆಯಾ, ಬಿಟ್ಟಿದೆಯಾ? ಮಳೆ ಮಳೆ ಇದೆ ಸರ್, ಮಳೆ ಇದೆ ಸರ್. ಓಹೋ, ಅದೇನು ಎಷ್ಟು ವರ್ಷಗಳಲ್ಲಿ ಕಾಫಿ ಕಟಾವಿನ ಸಂದರ್ಭದಲ್ಲಿ ಮಳೆ ಬರುತ್ತಲ್ವಾ? ಹೌದು, ಅದು ಅನೇಕರಿಗೆ ಗೊತ್ತಿದೆ, ಜಾಗೃತಿಯಿಂದ ಕೆಲಸ ಮಾಡ್ಬೇಕು. ಏನ್ ಮಾಡೋದು, ಭತ್ತ ಮತ್ತು ಕಾಫಿ ಕಟಾವು ಮಾಡೋ ಸಂದರ್ಭದಲ್ಲಿ ಮಳೆ ಶುರುವಾಗ್ಬಿಡುತ್ತೆ. ಹೌದು, ಒಂದೆರಡು ದಿನ, 2-3 ದಿನ ಆದ್ಮೇಲೆ ಮತ್ತೆ ಒಳಪಾಗ್ತತೆ, ಬಿಸಿಲು ಬಂದೇ ಬರುತ್ತೆ. ನೋಡಿ, ಅದೇ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುತ್ತೆ, ಮತ್ತೆ ಹೇಗೆ ವರ್ತನೆ ಮಾಡ್ತಾರೆ ಅಂತ ನಿಸರ್ಗ ನೋಡ್ತಾ ಇರತ್ತೆ ಅಲ್ವಾ? ಅಲ್ಲ, ಅದು ಒಂದಾಯ್ತು. ತಪ್ಪು ಒಪ್ಪು ಅನ್ನೋದಕ್ಕಿಂತ ನಿಸರ್ಗದಲ್ಲಿ ಏನೆಲ್ಲ ವ್ಯತ್ಯಾಸಗಳು ಆಗ್ತಾ ಇರ್ತವೆ, ನಮ್ಮ ಮನೋಭಾವನೆಗಳು ಹೇಗಿದಾವೆ ಅಂತ ಅನ್ನೋ ರೀತಿಯಲ್ಲಿ ನಿಸರ್ಗನೇ ಪರೀಕ್ಷೆ ಮಾಡುತ್ತಂತ ಅನ್ಸುತ್ತೆ. ಹೌದು, ನಂದಕುಮಾರ್ ಅವರೇ, ಈಗ ವೀಳ್ಯದೆಲೆನ ನೀವು ಬಳಸ್ತೀರಿ, ನೋಡಿದಿರಿ, ಅದರ ಪರಿಚಯ ಇದೆ ಅಲ್ವಾ? ಹೌದು. ವೀಳ್ಯದೆಲೆಯಲ್ಲಿ ಇಡೀ ಪ್ರಪಂಚದಲ್ಲಿ ಎಷ್ಟು ತಳಿಗಳಿದಾವೆ, ಭಾರತದಲ್ಲಿ ಎಷ್ಟಿರಬಹುದು ಅಂತ ಹೇಳ್ತೀರಿ? ಹೌದು, 10 ಹೇಳಿದ್ರಿ, 90 ತಳಿಗಳು ಪ್ರಪಂಚದಲ್ಲಿದ್ದಾವೆ. ಭಾರತದಲ್ಲಿ ಹತ್ತಿರದಲ್ಲಿದ್ರಿ ನೀವು? ಅದೇ, ಭಾರತದಲ್ಲಿ ಒಂದು 45 ತಳಿಗಳಿದ್ದಾವೆ. ಹೌದು. ನೋಡಿ, ಹೌದು ಅಲ್ಲ, ಒಂದು ಅಂದಾಜಿದೆ ನಿಮಗೆ, ಅಷ್ಟೊಂದು ವೈವಿಧ್ಯತೆ ವೀಳ್ಯದೆಲೆಯಲ್ಲೂ ಇದೆ ನೋಡಿ ಅಲ್ವಾ? ನಾವು ನೀವು ಮೇಲ್ನೋಟಕ್ಕೆ ಕಂಡಿರೋ ರೀತಿಯಲ್ಲಿ ಮೈಸೂರು ವೀಳ್ಯದೆಲೆ, ಇನ್ನು ನಾಟಿ ವೀಳ್ಯದೆಲೆ, ಬಾಂಬೆ ವೀಳ್ಯದೆಲೆ ಹೀಗೆ ನಾಲ್ಕಾರು ತಳಿಗಳು, ಪಂಚೋಳಿ ಎಲೆ ಅಂತ ಹೇಳ್ತೀವಿ, ಮತ್ತೆ ಮೈಸೂರು ಅಂತ ಹೇಳ್ತೀವಿ, ನಮ್ಮ ನಾಡು ತಳಿ ಅಂತ ಹೇಳ್ತೀವಿ. ಹೌದು ಹೌದು. ಆದರೆ ಎಷ್ಟೊಂದು ವೈವಿಧ್ಯತೆ ಇದೆ ಅನ್ನೋದಕ್ಕೆ ಅಧ್ಯಯನ ಮಾಡ್ತಾ ಇರೋರು ಹೇಳ್ತಾರೆ. ನೀವೆಲ್ಲ ಹೌದು, ನೀವು ವೀಳ್ಯದೆಲೆನ ಹೇಗೆ ಬಳಸ್ತೀರಿ? ನಾವು ವೀಳ್ಯದೆಲೆ ತಿನ್ನಕ್ಕೆ ಇದು ಮಾಡ್ತೀವಿ ಸರ್, ಮತ್ತೆ ಕೆಲವು ಔಷಧಿಗಳಿಗೆ ಉಪಯೋಗಿಸ್ತೀವಿ. ಹೌದು, ಅಡಿಗೆಗೂ ಬಳಸ್ಕೋಬಹುದು, ಧಾರಾಳ ಬಳಸ್ಕೋಬಹುದು. ಚಟ್ನಿಗೆ ಹಾಕ್ಕೋಬಹುದು, ಪಲ್ಯಗೆ ಹಾಕ್ಕೋಬಹುದು, ಆಮೇಲೆ ಖಾರದ ರೊಟ್ಟಿ ಮಾಡ್ಕೊಂತಿರಲ್ಲ ಅದಕ್ಕೆ ಹಾಕ್ಕೋಬಹುದು, ಉಪ್ಪಿಟ್ಟು ಚಿತ್ರಾನ್ನಕ್ಕೆ ಹಾಕ್ಕೋಬಹುದು. ಮಾಡ್ತಾ ಇದ್ರು ಮನೇಲಿ, ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ವಿ. ಇನ್ನು ತುಪ್ಪ ಕಾಯಿಸುವಾಗ ಹಾಕೊಳ್ತಾರೆ. ಅದಲ್ದಲ್ಲೇ ಎಲ್ಲ ಖಾರದ ಅಡಿಗೆ ಪದಾರ್ಥಗಳನ್ನು ತಯಾರಿಸುವಾಗ ಬಳಕೆ ಮಾಡ್ಕೊಳ್ಬೋದು. ಹೌದೌದು. ಎಲ್ಲರೂ ಕೆಲಸಗಳು ಚೆನ್ನಾಗಿ ಮಾಡ್ತಿದ್ರಿ. ಆನೆಗಳ ಓಡಾಟ ಹೇಗಿದೆ ನಿಮ್ಮ ಕಡೆಗೆ? ಬರ್ತಾ ಇರ್ತದೆ ಸರ್, ಅವು ಅವರ ಪಡಿಗೆ ಬರ್ತದೆ, ನಾವು ನಮ್ಮ ಪಡಿಗೆ ದಿವಸ ಅಲ್ವಾ. ಅದು ಅದ್ರ ಪಡಿಗೆ ಬಾ ಅಂದ್ರೆ ನಾವು ಮತ್ತೆ ಅದನ್ನು ಗಾಬರಿ ಮಾಡೋದು, ಅದು ಅದರ ಪಡಿಗೆ ಬಂದು ಹೋಗ್ತದೆ. ಹಾ ನೋಡಿ, ಇದು ಬಹಳ ಮುಖ್ಯವಾದ ಸಂಗತಿ. ಕೆಲವೊಬ್ರು ಹೇಳ್ತಾರೆ ಗಾಬರಿ ಮಾಡ್ಲಿಕ್ಕೆ ಹೋದ್ರೆ ಅದು ಮತ್ತೆ ಬಂದು ನಮಗೆ ಗಾಬರಿ ಮಾಡಿಸುತ್ತೆ ಅಂತ. ಹೌದು ಸರ್, ನಮಗೆ ನಷ್ಟ ಮಾಡಿ ಹೋಗ್ತದೆ ಸರ್, ಅದು ಅದ್ರ ಪಡಿಗೆ ಬಂದ್ರೆ ಅಷ್ಟು ನಷ್ಟ ಆಗಲ್ಲ ಸರ್. ನೋಡಿ ನೋಡಿ, ಒಳ್ಳೆ ವಿಷಯ. ಸುಮ್ಮನೆ ಕೂಗಾಡೋದು, ಆಮೇಲೆ ಓಡಿಸ್ಕೊಂಡು ಹೋಗೋದು, ಏನೇನೋ ಸಮಸ್ಯೆ ಮಾಡಿದ್ರೆ ನೋಡಿ. ಅದೇನು ತುಂಬಾ ಕ್ರೂರಿ ಅಲ್ಲ, ಸಾಧು ಪ್ರಾಣಿನೇ. ಸಾಧು ಪ್ರಾಣಿಗೆ ತೊಂದರೆ ಆದಾಗ ಕ್ರೂರಿ ಆಗ್ತದಲ್ವಾ? ದೊಡ್ಡ ಜೀವಿ ಹೊಟ್ಟೆಗೆ ಬೇಕಲ್ಲ ಸರ್. ಅದೇ, ನಾವು ಸಣ್ಣ ಜೀವಿಗೆ ನಮಗೆ ಸಾಕಾಗಲ್ಲ. ಹೌದು, ಕೆಲವೊಬ್ರು ತಿನ್ಕೊಂಡು ಹೋಗ್ಲಿ ಅಂತ ಅನ್ಕೊಂಡು ಅದಕ್ಕಾಗಿ ಇಟ್ಟಿರ್ತಾರೆ. ಆತರ ಅದು ನಾವು ಬಿದ್ದಿರಲ್ಲ, ಸೈಡ್ ಅಲ್ಲಿ ಸ್ವಲ್ಪ ಬಿದ್ದಿರ್ಗಿದ್ರೆ ಅವು ಇವು ಹಾಕಿದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಅದು ತಿಂದು ಸೌಂಡ್ ಆಗುವಾಗ ನಾವು ಸ್ವಲ್ಪ ಎಚ್ಚರ ಆಗ್ಬೋದು. ನಿಜ ನಿಜ ನಿಜ. ಬದುಗಳಿಗೆ ಏನಾದ್ರೂ ವೇಸ್ಟ್ ಬಿದ್ದಿರೋಗಿದ್ರೆ ಹಾಕೊಂಡ್ರೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೋದು ಅಲ್ವಾ? ಎಷ್ಟಿದಾವೆ ಈಗ ಹಸುಗಳು ತಮ್ಮಲ್ಲಿ? ಹಸುಗಳು ಎಷ್ಟಿದಾವೆ ತಮ್ಮಲ್ಲಿ? ಹಸುಗಳು ಒಟ್ಟಾಗಿ ಒಂದು ಆರು ಇದಾವೆ ಸರ್, ಎರಡನ್ನು ಕೊಟ್ಟಿದೀವಿ ಸರ್, ಸಾಕಕ್ಕೆ ಆಗಲ್ಲ ಅಂತೇಳಿ. ಮೇಕೆಗಳು? ಓರಿಗಳನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಸರ್. ಹೌದು, ಮೇಕೆಗಳು ಎಷ್ಟಿದಾವೆ ಈಗ? ಮೇಕೆಗಳು ಕೊಟ್ಬಿಟ್ಟು ಹಸುಗಳನ್ನು ಮಾಡಿದ್ದೀವಿ ಜಾಸ್ತಿ ಆಯ್ತು. ಮತ್ತೆ ಒಂದು ಎರಡು ಕರಗಳು ಸತ್ತೋದ ಗಂಟು ರೋಗದಲ್ಲಿ ಸತ್ತು ಹೋಗ್ಬಿಟ್ಟು. ಓ, ಚರ್ಮ ಗಂಟು ರೋಗ ಬಂತ? ಹೌದು, ಆ ಬಂತು ಸರ್. ಆಮೇಲೆ ನಾವು ಸ್ವಲ್ಪ ನೋಡಿ ಸರ, ಅರ್ಶಿನ ಸ್ವಲ್ಪ ಎಣ್ಣೆ ಔಷಧಿ ಹಾಕಿ ಸ್ವಲ್ಪ ಬಾಕಿ ಇದ್ದಿದ್ರು ಸ್ವಲ್ಪ ಕಂಟ್ರೋಲ್ ಆಯ್ತು, ಎರಡು ಕರಗಳು ಹೋಗ್ಬಿಟ್ಟು. ವಿಷಾದ. ಸಂಪರ್ಕ ಮಾಡ್ತಾ ಇರಿ, ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರಿ, ಸಂಪರ್ಕ ಮಾಡ್ತಾ ಇರಿ. ನಂದಕುಮಾರ್ ಅವರೇ, ಧನ್ಯವಾದ, ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಸಂಪರ್ಕಿಸಿದ ಆಲಿಸಿದ ನಿಮಗೆಲ್ಲ ಧನ್ಯವಾದಗಳು. ನಮಸ್ಕಾರ ಕೇಳಿದ್ರೆ. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸೇರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ ಅಂಗಡಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ಮಾಡಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಿಸಾನ್ ಮಾಡಿಯಲ್ಲಿ ಕಾಫಿ ಕೃಷಿಕರಾಗಿ ಗ್ರಾಮೀಣ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಬಂದ ಸೋಮವಾರಪೇಟೆ ತಾಲೂಕು ತಾಕೇರಿಯ ಎಆರ್ ಮುತ್ತಣ್ಣ ಅವರೊಡನೆ ಸಂದರ್ಶನ ಕೇಳುವಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.

ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ವಜ್ರ ಡೈಮಂಡ್ ಫೆಸ್ಟ್ ಡಿಸೆಂಬರ್ 1 ಜನವರಿ 10 ಆ ಪ್ರಯುಕ್ತ 50,000 ರೂಪಾಯಿ ಮೇಲ್ಪಟ್ಟ ಡೈಮಂಡ್ ಆಭರಣಗಳ ಖರೀದಿಯ ಮೇಲೆ ಬೋಟ್ ಇಯರ್ ಬಡ್ಸ್ ಫ್ರೀ. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಕಾಂಡೇರ ಕಾಂಪ್ಲೆಕ್ಸ್ ಗುಣಿಗುಪ್ಪಲ್. ಕೊಡಗಿನಲ್ಲಿ ಹರಕೆಯ ಹಬ್ಬವೆಂದು ಪ್ರಸಿದ್ಧಿ ಪಡೆದಿರುವ ಶ್ರೀ ಪಾಕ ದುರ್ಗಾಪರಮೇಶ್ವರಿ ದೇವರ ವಾರ್ಷಿಕ ಉತ್ಸವ ಪಾಕ ಸಂಕ್ರಮಣ ಹಬ್ಬವು ಇದೇ ತಿಂಗಳ 16 ಶುಕ್ರವಾರ ಚೇರಂಬಾಣೆಯ ಕೊಳಗದಾಳು ಪಾಕ ಗ್ರಾಮದಲ್ಲಿ ನಡೆಯಲಿದೆ. ಅಂದು ಬೆಳಿಗ್ಗೆ 10 ಮುಕ್ಕಾಟಿ ಐನಮನೆಯಿಂದ ಭಂಡಾರ ಹೊರಡುವುದು, ಮಧ್ಯಾಹ್ನ 1 ಮಹಾಪೂಜೆ, ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಕೇಳಿಕೊಂಡಿದ್ದಾರೆ. ಕುಂಜಿನಗಿರಿ ಗ್ರಾಮದ ಈಶ್ವರ ಬುಟ್ಲ ಬಂಡ ಕಾಲತ್ರ ನಮ್ಮೆ ನಾಳೆ ಪೋಲು ನಡಪ. ನಾಳೆ ಮಧ್ಯಾಹ್ನ 12 ಹತ್ತು ಪೋರಾಟ ಸಮೇತ ಕುಂದಲು ಕುಡಿತು ಮಾ ಪೂಜೆ, ಅಲ್ಲಿಂಜ ಪಾಯಸ ಪ್ರಸಾದ ಬಳಂಬು, ಅದಾನದು ದೇವಡ ತಣಬು ಕುಂದುಂಜ ಅಂಜಿತು ದೇವಡ ಆಟ ನಡಪ. ನಾಡ ಭಕ್ತ ಮಾಜರ ಏರ ಸಂಖ್ಯೆ ಬಂತು ದೇವಡ ತೀರ್ಥ ಪ್ರಸಾದ ಪಡೆದು ತಕ್ಕ ಮುಖ್ಯಸ್ಥಂಗ ಪಿಂಜ ಕುಂಜಲಗೇರಿ ದೇವಸ್ಥಾನ ಯೂನಿಯನ್ ಸಂಘಕಾರ ಕೇಟಳಿತು. ಮೈಸೂರು ಫರ್ಟಿಲಿಟಿ ಸೆಂಟರ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಫೋರ್ಡಬಲ್ IVF ಟ್ರೀಟ್ಮೆಂಟ್ ಜೊತೆಗೆ ನಿಮಗೆ ಸಿಗ್ತಾ ಇದೆ ಸಿಂಗಾಪುರ್ ನ ಟೆಕ್ನಾಲಜಿ ಮತ್ತು ಎಕ್ಸ್ಪರ್ಟೀಸ್ ಸೌಲಭ್ಯಗಳು. ಈಗ ನಮ್ಮ ಮೈಸೂರಿನಲ್ಲಿ ನಾರ್ಮಲ್ ಸ್ಪರ್ಮ್ ಸೆಲೆಕ್ಟ್ ಮಾಡಲು ಇಮ್ಸಿ ಟೆಕ್ನಾಲಜಿ ಹಾಗೂ ಪ್ರೆಗ್ನೆನ್ಸಿ ಅವಕಾಶವನ್ನು ಹೆಚ್ಚಿಸುವುದಕ್ಕೆ ಉನ್ನತ ಎಂಬ್ರಿಯೋವನ್ನು ಮಾನಿಟರ್ ಹಾಗೂ ಸೆಲೆಕ್ಟ್ ಮಾಡಲು ಟೈಮ್ ಲ್ಯಾಪ್ಸ್ ಟೆಕ್ನಾಲಜಿ ಸೇರಿದಂತೆ ಮತ್ತಷ್ಟು ಸೌಕರ್ಯಗಳು ಲಭ್ಯ. ಮಕ್ಕಳಾಗ್ತಿಲ್ಲ ಅನ್ನೋ ಚಿಂತೆ ಬಿಡಿ, ಮೈಸೂರು ಫರ್ಟಿಲಿಟಿ ಸೆಂಟರ್ ಗೆ ಭೇಟಿ ನೀಡಿ. ವಿಜಯನಗರ 4th Street ಔಟರ್ ರಿಂಗ್ ರೋಡ್ ಮೈಸೂರು. ಫಾರ್ ಮೋರ್ ಡೀಟೇಲ್ಸ್ ಕಾಲ್ 9019161221. ಕುಶಾಲನಗರದ ಟಾಪ್ ಕೋ ಜಮ್ಜಮ್ ಜ್ಯುವೆಲರಿ ನವೀಕರಣಗೊಂಡು ಅತಿ ವಿಶಾಲವಾದ ಮಳಿಗೆಯಾಗಿ ಇದೇ December 14 ಶುಭಾರಂಭಗೊಂಡು ನಿಮ್ಮ ಸೇವೆಗೆ. ಉದ್ಘಾಟನಾ ಪ್ರಯುಕ್ತ ಹಲವಾರು ಕೊಡುಗೆಗಳು ಇದೇ December 14-25 ಸರ್ವರಿಗೂ ಸ್ವಾಗತ. ಟಾಪ್ ಕೋ ಜಮ್ಜಮ್, BM ರೋಡ್, ಕುಶಾಲನಗರ, ಪಿರಿಯಾಪಟ್ಟಣ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9 ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕೆಲಗರೆ ಈಗ ನಿಧನ ಸುದ್ದಿ. ಗಾಳಿಬೀಡು ಗ್ರಾಮ ಕುಡಿಯರ ಅಪ್ಪಣ್ಣ ಪಟ್ಟು 80 ಪ್ರಾಯದಲ್ಲೇ ಇಂದು ನಿಧನರಾಗಿದ್ದಾರೆ. ಕುಡಿಯರ ಅಪ್ಪಣ್ಣ ಅವರ ವಿಧಿವಿಧಾನವನ್ನು ಹಿರಿಯ ಮಗ ಸುಧಾನಂದ ಸುರೇಶ್ ಇವರ ಮನೆಯಲ್ಲಿ ನೆರವೇರಿಸಿ ನಾಳೆ ಬೆಳಿಗ್ಗೆ 11 ಒಣಚೆಲುವಿನ ಸ್ವಂತ ಮನೆಯಲ್ಲಿ ಅಂತಿಮ ಸಂಸ್ಕಾರ ನಡೆಯುವುದೆಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಸಮಾಚಾರ. ಸುದ್ದಿ ಸಮಾಚಾರ ಓದೆಂಡುಳ ತೆಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಶಿಸ್ತು ಸಂಯಮತ್ನ ಬೊಳ್ತೆಂಡುಳ ಮಕ್ಕ ಜೀವನತ್ಲ ಮೀನ್ಯಕ್ವಪ್ಪ. ಮಡಿಕೇರಿ ಆಕಾಶವಾಣಿಯ ಕಾರ್ಯಕ್ರಮ.